ನೀರಿಲ್ಲ, ಇವತ್ತು ಕುಡಿಯೋ ನೀರಿಗೂ ಸ್ವಲ್ಪ ಹಾಹಾಕಾರ ಆಗಿದೆ. ಬಹಳ ತೊಂದರೆ ಆಗಿರೋದ್ರಿಂದ ಇಲ್ಲಿವರೆಗೂ ನಮ್ಮ ಲಿಂಗದಳ್ಳಿ ಹೋಬಳಿಲಿ ಕುಡಿಯೋ ನೀರು ಇಲ್ಲ ಅನ್ನೋ ಒಂದು ಸಮಸ್ಯೆನೇ ಇರಲಿಲ್ಲ. ಇವತ್ತಿನ ಒಂದು ಇದರಲ್ಲಿ ಬಹಳ ತೊಂದರೆ ಆಗಿದೆ ಸರ್, ಕುಡಿಯೋ ನೀರಿಗೂ ಸಹ ಬಹಳ ತೊಂದರೆ ಆಗಿದೆ. ಸರಿ, ಜಮೀನು ಎಷ್ಟಿದೆ? ಜಮೀನು ನಮ್ದು 1.5 ಎಕರೆ ಇದೆ ಸರ್. ಆಲೂಗಡ್ಡೆ ಬೆಳಿತೀವಿ ಸರ್, ಜೊತೆಗೆ ಟೊಮೆಟೊ ಬೆಳಿತೀವಿ ತರಕಾರಿ ಬೆಳೆಯಾಗಿ. ಅಡಿಕೆ ಗಿಡ 1 ಎಕರೆ ಇದೆ ಸರ್, ಮತ್ತೆ ಬೇರೆ ಜಮೀನು ಸ್ವಲ್ಪ ಗುತ್ತಿಗೆ ಮಾಡ್ಕೊಂತೀವಿ ಸರ್, ಅದರಲ್ಲೂ ಸಹ ಬೆಳೆ ಬೆಳಿತೀವಿ ಸರ್. ಶ್ರೀನಿವಾಸ್ ಅವರೇ, ಕುಡಿಯೋ ನೀರಿಗೆ ತತ್ವಾರ ಅಂತೀರಾ, ಇಷ್ಟೆಲ್ಲ ಜಮೀನು ಇಟ್ಕೊಂಡಿದ್ದೀರಾ, ನೀರಿನ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂಡಿದ್ದೀರಿ ಸರ್? ಮುಂಚೆಯಿಂದ ಬೋರ್ ಇತ್ತು ಒಂದು, ಆಮೇಲೆ ಮಳೆಗಾಲದ ಮಳೆ ಆಶ್ರಯಿತವಾಗಿ ನಾವು ಆಲೂಗಡ್ಡೆ ಬೆಳೀತಾ ಇದ್ದೆ ಸರ್. ಮಳೆ ಮುಗಿದ್ಮೇಲೆ ಇನ್ನೇನ್ ಬೆಳೆ ಇರಲಿಲ್ಲ, ಇಂಗಂಡ್ ಬೆಳೆಯಾಗಿ ಜೋಳ ನಮ್ ಬೆಳಿತಿದ್ದು ಸರ್. ದನಿನ ಮೇವಿಗೋಸ್ಕರ ಜೋಳ ಬೆಳ್ಕೊಂತೀವಿ ಆಲೂಗಡ್ಡೆ ತೆಗೆದ್ಮೇಲೆ, ಅದಾದ್ಮೇಲೆ ಮತ್ತಿನ್ನೇನ್ ಬೇಸಿಗೆ ನೆನೆಸ. ಈಗ ಅಡಿಕೆ ತೋಟ ಉಳಿಸ್ಕೊಳ್ಬೇಕಲ್ಲ ಈ ಸರಿ ಬೇಸಿಗೆನಲ್ಲಿ. ಹೌದು ಸರ್, ಅದು ಭಾರಿ ಪ್ರಾಬ್ಲಮ್ ಐತಿ. ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಅಡಿಕೆ ತೋಟ ಹೆಂಗ್ ಉಳಿಯುತ್ತೆ ಅನ್ನೋ ಸಮಸ್ಯೆ ಆಗಿದೆ. ಕೆಲವೊಂದು ಬಹಳ ಸಮಸ್ಯೆ ಇದೆ ಸರ್. ಇಲ್ಲಿವರೆಗೂ ನಮ್ಮಲ್ಲಿ 100 ರಿಂದ 250 ಅಡಿಗೆ ಒಳ್ಳೆ ನೀರ್ ಸಿಗ್ತಾ ಇತ್ತು ಪ್ರತಿ ವರ್ಷ. ಈ ವರ್ಷ 800 ಅಡಿ ವರೆಗೆ ಹೋದ್ರು ನೀರಿಲ್ಲ. ವರ್ಷಿದ್ರು ನೀರ್ ಸಿಕ್ಕಿದ್ರೆ ಒಂದ್ ವಾರ 15 ದಿವಸದಲ್ಲಿ ಆ ನೀರು ಸಹ ಸಿಗ್ತಾ ಇಲ್ಲ ಸರ್, ಅಷ್ಟು ಸಮಸ್ಯೆ ಆಗಿದೆ. ಈಗ ನೀವು ಎಷ್ಟು ಕೊಳವೆ ಬಾವಿಗಳನ್ನು ತೋರಿಸಿದ್ರಿ ಸರ್? ನಾವು ಮುಂಚೆಯಿಂದ ಇಲ್ಲಿ ಒಟ್ಟು 3 ಕೊಳವೆ ಬಾವಿ ಆಗಿದೆ ಸರ್. ಈಗ ಮುಂಚೆಯಿಂದ ಅಂದ್ರೆ ಮೊದಲೇ ಎಷ್ಟಿತ್ತು? ಒಂದೇ ಸರ್. ಈಗಾಗ್ಲಿ ಈಗ ಹಳೆ ಕೊಳವೆ ಬಾವಿ ಮೊದಲೇನೆ ತೋರಿಸಿದ್ರಿ ನೀವು ನೀರಿನ ವ್ಯವಸ್ಥೆಗೋಸ್ಕರವಾಗಿ. ಈಗ ಅದಕ್ಕೆ ಮರುಪೂರ್ಣ ಮಾಡ್ಕೊಳ್ಳೋ ವ್ಯವಸ್ಥೆ ಏನಾರ ಮಾಡಿದ್ರ? ಈಗ ಮಳೆ ನೀರು ಬಂದಾಗ ಅದಕ್ಕೆ ಬಿಟ್ಟು ಅದನ್ನ ಸ್ವಲ್ಪ ನೀರೇನಾರು ಅಂತರ್ಜಲ ಜಾಸ್ತಿ ಮಾಡ್ಕೊಳ್ಳೋದು ಆ ತರದ ಏನಾರು ಮಾಡ್ಕೊಂಡಿದ್ರ? ಆ ತರದೇನ್ ಮಾಡ್ಕೊಂಡಿರ್ಲಿಲ್ಲ ಸರ್. ಹಳೆ ಕೊಳವೆ ನೀರ್ ಚೆನ್ನಾಗಿತ್ತು, ಆದ್ರೆ ಮೋಟರ್ ಎತ್ತಕ್ ಬರ್ದಲ್ಲ ಸಿಗಾಕಿಂಡ ಅದು ಪ್ರಾಬ್ಲಮ್ ಆದ್ಮೇಲೆ ಮತ್ತೊಂದು ಬೋರ್ ಕೊರ್ಸಿದ್ರು ಸರ್, ಅದ್ರಲ್ಲಿ ನೀರ್ ಕಮ್ಮಿ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕೊರ್ಸಿದ್ರು, ಅದ್ರಲ್ಲಿ ನಮಗೆ ಸದ್ಯಕ್ಕೆ ಆಗ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಏನೋ ಪರವಾಗಿಲ್ಲ, ನಿಮ್ಗೆ ಅಡಿಕೆ ತೋಟ ಉಳಿಸ್ಕೊಳ್ಬಹುದು ಅಥವಾ ಇನ್ನಿತರ ಬೆಳೆಗಳನ್ನ ಬೆಳ್ಕೊಳ್ಬಹುದು. ಆದ್ರೆ ಶ್ರೀನಿವಾಸ್ ಸರ್, ಈಗ ಇವತ್ತಿನ ಪರಿಸ್ಥಿತಿ ನೋಡಿದಾಗ ನಾವು ಮಳೆ ನೀರನ್ನ ಹಿಡಿದಿಟ್ಕೊಂಡು ಮರುಪೂರ್ಣ ಮಾಡಿಕೊಂಡು ನೀರನ್ನ ಕಾಯ್ದಿಟ್ಕೊಳ್ಬೇಕಲ್ವಾ? ಯಾಕೆಂದ್ರೆ ಬರೋ ದಿವಸಗಳಲ್ಲಿ ನೀರಿನ ವ್ಯವಸ್ಥೆ ಮಳೆ ಹೇಗಾಗತ್ತೆ ಅಥವಾ ನಾವು ನೀರಿನ ವ್ಯವಸ್ಥೆ ಈಗಲೇ ಮಾಡ್ಕೊಳ್ತಿದ್ರೆ ಸ್ವಲ್ಪ ಬೆಳೆ ಬೆಳೆಯೋದು ಕಷ್ಟ ಆಗುತ್ತೆ ಅಲ್ವಾ? ಮುಂದಿನ ಕಾಲದಲ್ಲಿ ಭಾರಿ ಕಷ್ಟ ಆಗುತ್ತೆ ಸರ್. ಈ ವರ್ಷದಲ್ಲಿ ನಮಗೆ ಮಳೆಗಾಲ ನಮಗೆ ಮುಂಚೆಯಿಂದ ಕಡಿಮೆ ಅಂದ್ರೂ ನಮಗೆ 6 ತಿಂಗಳು 7 ತಿಂಗಳು ಮಳೆ ಬರ್ತಾ ಇತ್ತು ಈ ಪ್ರದೇಶದಲ್ಲಿ. ಇವತ್ತು 2.5 ತಿಂಗಳಿಂದ 3 ತಿಂಗಳು ಮಳೆನೇ ಇಲ್ಲ, 2.5 ತಿಂಗಳಿಗೆ ಮಳೆ ಮುಗ್ದು ಇದೆ ಈ ವರ್ಷ. ಇದು ಬಹಳ ಒಂದು ಇದಾಗಿದೆ ಸರ್. ಮುಂಚೆಯಿಂದ ಇಲ್ಲಿವರೆಗೆ ಈ ರೀತಿ ತೊಂದರೆ ಇರಲಿಲ್ಲ, ನಮ್ ಲಿಂಗದಳ್ಳಿ ಹೋಬಳಿಯಲ್ಲಿ ಇದು ಪ್ರಥಮ ಸರ್ ಹಿಂಗಾಯಿರೋದು. ಆಯ್ತು ಶ್ರೀನಿವಾಸ್ ಸರ್, ಈಗ ಮಳೆ ಬಂದಾಗ ಬೆಳೆ ಅಂತ ಹೇಳಿ ನೀವು ಆಲೂಗಡ್ಡೆ ಬೆಳೀತಾ ಇದ್ದೀರಿ, ಎಷ್ಟು ಎಕರೆ ಬೆಳಿತೀರಿ ಸರ್? ಒಂದ್ 4 ಎಕರೆ 5 ಎಕರೆ ಬೆಳಿತೀವಿ ಸರ್. ಅದು ಬೆಳೆಯೋ ಕ್ರಮ ಎಲ್ಲ ಹೇಳಿ ಒಂಚೂರು, ಹೇಗೆ ನೀವು ಯಾವಾಗ ಅದನ್ನ ಉಳುಮೆ ಮಾಡ್ತೀರಿ, ಮತ್ತೆ ಬೀಜ ಎಲ್ಲ ಎಲ್ಲಿಂದ ತರ್ತೀರಿ, ರಸಗೊಬ್ಬರಗಳ ಹಾಕ್ತಿರೋ ಅಥವಾ ಸಾವಯವ ಪದ್ಧತಿಯಲ್ಲಿ ಬೆಳಿತಿರೋ ಸರ್? ಇವತ್ತಿನ ಹೆಂಗಾಗಿದೆ ಅಂದ್ರೆ ಪ್ರಪಂಚದಲ್ಲೂ ಎಲ್ಲ ಇದ್ರಲ್ಲೂ ರಾಸಾಯನಿಕ ಇಲ್ದಲ್ಲಿ ಯಾವ್ದು ಬೆಳೆನೂ ತೆಗಿಯಕ್ ಆಗ್ತಾ ಇಲ್ಲ. ಸಾವಯವ ಗೊಬ್ಬರದಲ್ಲಿ ಹಾಕ್ತೀವಿ ಸರ್, ಆದ್ರೆ ಅದನ್ನ ಹಾಕ್ಲೇಬೇಕಾಗಿದೆ ಇವತ್ತಿನ ಪರಿಸ್ಥಿತಿಗೆ. ನೆಲನೇ ಹೊಂದ್ಕೊಂಡ್ಬಿಟ್ಟಿದೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಏನಪ್ಪ ಅಂದ್ರೆ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇದೆ ಸರ್, ಕೊಟ್ಟಿಗೆ ಗೊಬ್ಬರನ ಮೊದಲು ಹೊಡಿತೀವಿ, ಫಸ್ಟ್ ಉಳುಮೆ ಮಾಡ್ಕೊಂತೀವಿ ಸರ್. ಉಳುಮೆ ಅಂದ್ರೆ ಈಗ ಇಂಗಂಡು ಜೋಳ ತೆಗ್ದಾದ್ಮೇಲೆ ಹೆಚ್ಚು ಕಮ್ಮಿ ಜನವರಿಲಿ ಉಳುಮೆ ಮಾಡ್ತೀವಿ ಸರ್. ಮಾಗಿ ಉಳುಮೆ ಅಂತಾರೆ. ಮಾಗಿ ಉಳುಮೆ ಮಾಡಿದ್ಮೇಲೆ ಒಂದ್ 3 ತಿಂಗಳು ನೆಲನ ಕಾದಿರುತ್ತೆ ಸರ್. ಮಳೆ ಯಾಕೆ ಮಾಡ್ಬೇಕದ್ ಮಾಗಿ ಉಳುಮೆ? ಮಾಗಿ ಉಳುಮೆ ಮಾಡೋದ್ರಿಂದ ರೋಗ ರುಜಿನಗಳು ಹಿಂದಿನ ಬೆಳೆಯಲ್ಲಿ ಬಂದಿರುತ್ತೆ ಸರ್. ಆ ರೋಗ ರುಜಿನಗಳು ಅದರಲ್ಲಿ ಯಾವ್ದಾದ್ರು ಹುಳ ಇರಲಿ ಇನ್ನೊಂದೇನೇ ರೋಗಗಳಿರಲಿ, ಮಾಗಿ ಉಳುಮೆ ಆದಾಗ ಆ ನೆಲ ಪಕ್ವಾಗಿ ಮೇಲ್ಗಡೆ ಇದಾಗುತ್ತೆ ಸರ್. ಉಲ್ಟ ಪಲ್ಟ ಆದಾಗ ಮೇಲ್ಗಡೆ ಬಿಸಿಲು ಸಿಕ್ಕಿದಾಗ ಆ ಶಾಖಕ್ಕೆ ಎಲ್ಲಾ ಸಹ ಇದನ್ನು ಸುಟ್ಟು ಹೋಗುತ್ತೆ ಸರ್. ಯಾವ್ದೇ ರೋಗ ಆಗ್ಲಿ ಹುಳುಗಳಾಗ್ಲಿ ಅದ್ರಲ್ಲಿ ಉಳಿಯೋದಿಲ್ಲ. ಜೊತೆಗೆ ಮಾಗಿ ಉಳುಮೆ ಮಾಡಿದಾಗ ನೆಲನೂ ಸಹ ಪಾಗವಾಗುತ್ತೆ ಸರ್ ಮಳೆ ಬಂದ ತಕ್ಷಣ. ಅದರಿಂದ ಬಹಳ ಒಂದು ಬೆಳೆನೂ ಸಹ ಈಲ್ಡ್ ಬರುತ್ತೆ, ಜೊತೆ ಒಳ್ಳೆ ಅನುಕೂಲನೂ ಆಗ್ತಾ ಇದೆ. ಹಾಗಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಮುಂದಿನ ಬೆಳೆಗೆ ನೀವು ಔಷಧಿ ಹೊಡೆಯೋದೆಲ್ಲ ಕಡಿಮೆ ಆಗುತ್ತೆ, ರೋಗ ರುಜಿನಗಳು ಕಡಿಮೆ ಆಗುತ್ತೆ ಅಲ್ವಾ? ಕಡಿಮೆ ಆಗುತ್ತೆ ಸರ್, ಔಷಧಿ ಮತ್ತೆ ರೋಗ ರುಜಿನಗಳು ಕಡಿಮೆ ಆಗುತ್ತೆ. ತಕ್ಷಣ ಮಳೆ ಬಂದ ತಕ್ಷಣ ನಾವು ಉಳುಮೆ ಮಾಡ್ಕೊಂಡು ಅವತ್ತ ತಕ್ಷಣನೇ ಬೆಳೆ ಮಾಡಿದ್ರೆ ಯಾವ್ದೇ ಕಾರಣದಲ್ಲೂ ಒಳ್ಳೆ ಬೆಳೆ ತೆಗಿಯಕ್ ಸಾಧ್ಯನೇ ಇಲ್ಲ ಸರ್. ಹಿಂಗಾಗಿ ಮಾಗಿ ಉಳುಮೆ ಮಾಡ್ತೀವಿ ಸರ್. ಮಾಗಿ ಉಳುಮೆ ಆದ್ಮೇಲೆ ಮಳೆ ಬಂದ ತಕ್ಷಣ ನೆಲನ ಕೊಳ್ದೊಡ್ದು ಪಕ್ವ ಮಾಡ್ಕೊಂಡು ಅಲ್ಲಿಗೆ 1 ತಿಂಗಳು ನಮ್ಮಲ್ಲಿ June 1st ನಾವು ಬಿತ್ತನೆ ಸ್ಟಾರ್ಟ್ ಮಾಡ್ತೀವಿ ಸರ್. ಬಿತ್ತನೆಗೆ ಬೇಕಾದ ಬೀಜಗಳು ಅಂದ್ರೆ ನಮ್ಮಲ್ಲಿ ನಾವು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಚಿಪ್ಸ್ ವೆರೈಟಿ ಜಾಸ್ತಿ ಬೆಳಿತೀವಿ ಸರ್. ಚಿಪ್ಸ್ ವೆರೈಟಿ ಅಂದ್ರೆ ಮುಂಚೆ 15-33 ಇತ್ತು, ಅದಕ್ಕಿಂತ ಮುಂಚೆ ATL ಅಂತ ಇತ್ತು ಸರ್ ಚಿಪ್ಸ್ ವೆರೈಟಿ, ಒಂದು ಕಂಪ್ನಿಯವ್ರು ಕೊಡ್ತಾ ಇದ್ರು. ಅದಾದ್ಮೇಲೆ ಈಗ 15-33 ಬೇರೆ ಬರ್ತಾ ಇದ್ರೆ, ಈ ಕಂಪ್ನಿಯವರೇನಿಲ್ಲ ಬೇರೆ ಹಾಸನ್ ಕಡೆಯಿಂದ ಇವರಿದ್ದಾರೆ ಟ್ರೇಡರ್ಸ್, ಅವ್ರ ಮುಖಾಂತರ ಸೀಡ್ಸ್ ತರ್ತೀವಿ ಸರ್. ಅಲ್ಲಿಂದ ತಂದು ಇಲ್ಲಿ ಬೆಳೆ ಬೆಳಿತೀವಿ. ಈಗ FC3 ಅಂತ ಬಂದಿದೆ, ಬೆಳೆ ಚೆನ್ನಾಗಿ ಬರ್ತಾ ಇದೆ ಸರ್. 15-33 ಮತ್ತೆ FC3 ಅಂತ ಬೆಳೆ ಬೆಳೀತಾ ಇದೀವಿ ಸರ್. ಒಳ್ಳೆ ಇಳುವರಿ ಬರುತ್ತೆ, ಚೆನ್ನಾಗಿ ಬೆಳೀತಾ ಇದೀವಿ. ಜೊತೆಗೆ ಫಸ್ಟ್ ಬೆಳೆ ಮಾಡುವಾಗ ಬೀಜ ತಂದು ಒಂದು 15 ದಿವಸ ಇಡ್ತೀವಿ ಸರ್. ಒಂದು ವಾರ 15 ದಿವಸ ಒಂದು ನೆಲದಲ್ಲಿ ಎಲ್ಲ ಅಳ್ಳಿ ಕೈ ಬಿಡ್ತೀವಿ. ಅದಾದ್ಮೇಲೆ ಮೊಳಕೆ ಬರುತ್ತೆ. ಮೊಳಕೆ ಬಂದ್ಮೇಲೆ ಭೂಮಿಗೆ ಹಾಕೋಕ್ ಒಂದ್ ದಿವಸ ಮುಂಚೆ ಎಲ್ಲ ಬೀಜನು ಕಟ್ ಮಾಡಿ, ಅದ್ ಕಟ್ ಮಾಡಿ ಆದ್ಮೇಲೆ ಅದಕ್ಕೆ ಸೀಡ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ಸರ್. ಕಟ್ ಮಾಡೋದು ಅಂತೇಳಂದ್ರೆ ಮೊಳಕೆ ಭಾಗನಷ್ಟೇ ಕತ್ತರಿಸ್ತೀರಾ? ಹೇಗೆ? ಆ ಒಂದು ಆಲೂಗಡ್ಡೆ ಇದೆ ಅಂತೇಳಂದ್ರೆ ಮೊಳಕೆಯ ಕಣ್ ಬಂದಿರುತ್ತಲ್ಲ, ಅದಷ್ಟನ್ನು ಮಾತ್ರ ಕತ್ತರಿಸ್ತೀರಾ? ಹೇಗ್ ಮಾಡ್ತೀರಿ ಸರ್? ಕಟ್ ಮಾಡೋದು ಅಂದ್ರೆ ಒಂದು ಇನ್ನೊಂದು 50 ಗ್ರಾಮ್ ಅಷ್ಟು ತೂಕ ಬರಬೇಕು ಗೆಡ್ಡೆ, ಆ ಲೆವೆಲ್ ಕಟ್ ಮಾಡ್ತೀವಿ ಸರ್. ಮೂರಕ್ಕೆ ಬಂದಿರುತ್ತೆ ಒಂದ್ ಟೈಮ್ ಅಲ್ಲಿ, ಇನ್ನೊಂದ್ 4ಕ್ಕೆ ಬರುತ್ತೆ, ಒಂದು 2ಕ್ಕೆ ಬರುತ್ತೆ, ಇನ್ನೊಂದ್ ಕೆಲವು ಸಣ್ಣದಾಗಿದ್ರೆ ಅದನ್ನ ಹಂಗೆ ಹಾಕ್ತಿವಿ. ಆ ಸಣ್ಣದಾಗಿ ಒಂದು 50 ಗ್ರಾಮ್ ಬರುವಂತದೇನಾರ ಸೀಡ್ ಸಿಕ್ಕಿದ್ರೆ ಹಂಗೆ ಹಾಕೋದ್ರಿಂದ ಒಳ್ಳೆ ಮೊಳಕೆ ಬರುತ್ತೆ, ಜೊತೆಗೆ ಬೆಳೆನು ಬಹಳ ಚೆನ್ನಾಗಿ ಬರುತ್ತೆ ಸರ್. ಕೊಯ್ದು ಹಾಕೋದಕ್ಕಿಂತ ಅದು ಭಾರಿ ಚೆನ್ನಾಗಿ ಬರುತ್ತೆ ಬೆಳೆ. ಬಿತ್ತನೆಗೆ ಅಂತರ ಎಲ್ಲ ಎಷ್ಟು ಇಡ್ತೀರಿ? ಅಂತರ ಸರ್ 1.75 ಅಡಿಯಿಂದ 2 ಅಡಿ ಇಡ್ತೀವಿ ನಾವು. 2 ಅಡಿ ಅಂತರದಲ್ಲಿ ಬಿತ್ತನೆ ಮಾಡ್ತೀವಿ, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 6 ಇಂಚು ಅಥವಾ 4 ಇಂಚು ಅಂತರದಲ್ಲೇ ಮಾಡ್ತೀವಿ ಸರ್. ಅದರಿಂದ ಒಳ್ಳೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ದೂರ ಮಾಡಿದಷ್ಟು ಸ್ವಲ್ಪ ಇದು ಚಿಪ್ಸ್ ವೆರೈಟಿ ಆಗಿರುತ್ತೆ, ದಪ್ಪ ಬಹಳ ಓವರ್ ದಪ್ಪ ಬರುತ್ತೆ. ಓವರ್ ದಪ್ಪ ಬಂದಾಗ ಅದರಲ್ಲಿ ಒಳಗಡೆ ಟೊಳ್ಳು ಬರೋದು ಇನ್ನೊಂದು ಆಗುತ್ತೆ ಸರ್, ಅದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದರಿಂದ ಸ್ವಲ್ಪ ಅಂತರ 6 ಇಂಚು ಅಂತರದಲ್ಲಿ 8 ಇಂಚ್ ಅಂತರದಲ್ಲಿ ಮಾಡಿದಾಗ ಗಿಡದಿಂದ ಗಿಡಕ್ಕೆ ಹತ್ರ ಇರುತ್ತೆ ಇಳುವರಿ. ಗೆಡ್ಡೆ ದಪ್ಪ ಒಂದ್ ಮೀಡಿಯಂ ಬರುತ್ತೆ ಸರ್, ಅವು ಬಹಳ ಚೆನ್ನಾಗಿರುತ್ತೆ. ಅದು ಮಾರ್ಕೆಟಿಂಗ್ ಬಿತ್ತಿದ 20 ದಿನಕ್ಕೆ ಭೂಮಿಯಿಂದ ಮೇಲೆ ಹುಟ್ಟುತ್ತೆ. ಆ ಬಿತ್ತಿದ ಆದ್ಮೇಲೆ ನಾವು ಮತ್ತೆ ಅದಕ್ಕೆ ಮಣ್ಣನ್ನ ಏರಿಸಿರ್ತೀವಿ ಸರ್. ಆ ಬಿತ್ತಿ ಟೈಮಲ್ಲೇ ಬಿತ್ತಿದಾಗಲೇ ಮಣ್ಣು ಏರಿಸ್ತೀವಿ, ಸಾಲ ಹೊಡೆದು ಮಣ್ಣು ಏರಿಸಾದ್ಮೇಲೆ ಬಿತ್ತನೆ ಹಾಕಿ ತದನಂತರ ಮೇಲ್ ಬರೋದಕ್ಕೆ 20 ದಿವಸ ಬೇಕು ಸರ್. ಆ 20 ದಿವಸದೊಳಗೆ ಈಗ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಜನದ ಸಮಸ್ಯೆ, ಕಳೆ ತೆಗಿಯಕ್ಕಾಗಲ್ಲ, ಉಳಿಮೆ ಮಾಡೋದು ಸಹ ಬಹಳ ಕಷ್ಟ. ಮಳೆ ಏನಾದ್ರು ಬಂದ್ರೆ ಅದು ಮತ್ತೆ ಸಾಲಿಂದ ಸಾಲ ಒಳಗೆ ಹೊಡೆಯೋದು ಕಷ್ಟ ಆಗುತ್ತೆ. ಆ ಕಾರಣದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕಳೆ ಔಷಧಿನ ಸ್ಪ್ರೇ ಮಾಡ್ತೇವೆ ಸರ್. ಅದು ಕಳೆ ಔಷಧಿ ಮೆಟ್ರೋಮಿಂಜಿನ್ ಮೆಟ್ರಿಗಾನ್ ಅಂತ ಬರುತ್ತೆ ಸರ್, ಅದನ್ನ ಸ್ಪ್ರೇ ಮಾಡ್ತೀವಿ, ಅದ್ರೊಳಗೆ ಮಾಡ್ತೀವಿ 20 ದಿವಸದೊಳಗಡೆ. ಹಾಕಿದ ಒಂದು ವಾರದಲ್ಲಿ ತೇವಾಂಶ ಇರುವ ಟೈಮಲ್ಲಿ ಯಾವಾಗ ಮಾಡಿದ್ರು ಯಾವ್ದೇ ಕಳೆ ಬರಲ್ಲ ಸರ್, 1 ವರ್ಷ ತಿಂಗಳು ಇಡ್ತೀವಿ. ಅಂದ್ರೆ ಆಲೂಗಡ್ಡೆ ಮೊಳಕೆ ಬಂದು ಮೇಲ್ ಬರೋದ್ರಲ್ಲೇ ಒಂದ್ಸರಿ ಕಳೆನಾಶಕವನ್ನ ನೀವು ಸಿಂಪಡಣೆ ಮಾಡ್ತೀರಿ? ಮಾಡ್ತೀವಿ ಸರ್. ಅದರಿಂದ ಯಾವ್ದೇ ಹುಲ್ಲು ಸಹ ಬರೋದಿಲ್ಲ, ಬೆಳಿಗ್ಗೆ ಏನು ಎಫೆಕ್ಟ್ ಆಗಲ್ಲ ಸರ್. ತದನಂತರ ಅದು ಮೇಲ್ ಬಂದಾಗ ಯಾವ್ದೇ ಕಳೆ ಇರಲ್ವಲ್ಲ, ನಾವು ಕೊಟ್ಟಂತ ಮೇಲ್ ಗೊಬ್ಬರ ತಳಗೊಬ್ಬರ ತಂದು ಗಿಡ ಚೆನ್ನಾಗಿ ಬೆಳೆಯುತ್ತೆ ಸರ್. ಅದಾದ್ಮೇಲೆ 25 ದಿನಕ್ಕೆ ಒಂದು ಮೊದಲನೇ ಸ್ಪ್ರೇ ಕೊಡ್ತೀವಿ ಸರ್. ಸ್ಪ್ರೇ ಆದ್ಮೇಲೆ ಮತ್ತೆ ಒಂದ್ಸರಿ ಟೈಮ್ ಸಿಕ್ಕಿದ್ರೆ ಸಾಲ ನೋಡಿದ್ರೆ ಮತ್ತೆ ಮಣ್ಣೆ ಏರಿಸ್ತೀವಿ ಸರ್. ಏನ್ ಸ್ಪ್ರೇ ಮಾಡ್ತೀರಿ? ಸ್ಪ್ರೇ ಮಾಡೋದು ಸರ್, ಫಸ್ಟ್ ರೌಂಡ್ ಒಂದು ಪ್ರಾಕ್ಸಿಮೈನ್ ಅಂತ ಬರುತ್ತೆ, ಆ ಆಂಟ್ರಕಾಲ್, ಅದು ಒಂದು ಪಂಗಿಸೈಡ್ ಸರ್, ರೋಗನಾಶಕ ಅಂತ, ಅಥವಾ M45 ಅಂತ, ಇವು ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಂತೀವಿ. ಅದ್ರ ಜೊತೆಗೆ ಇನ್ನೊಂದು ಮಿರಿಡಾರ್ ಅಂತ ಬರುತ್ತೆ, ಅದನ್ ಮಾಡೋದ್ರಿಂದ ಅದರಲ್ಲಿ ಪತ್ರವರಿತ್ತು ಜಾಸ್ತಿ ಇರುತ್ತೆ, ಗಿಡ ಡೆವಲಪ್ಮೆಂಟ್ ಇದು ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಅದನ್ನಾದ್ರೂ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಉಳುಕೊಂದು ಕ್ಲೋರೋ ಪರಿಪಸ್ ಅಂತ ಮಾಡ್ತೀವಿ, ಕ್ಲೋರೋ 20% ಯಾವ್ದಾರ ಇರುತ್ತೆ ಅದನ್ನ ಸ್ಪ್ರೇ ಕೊಡ್ತೀವಿ, ಅದರಿಂದ ಗಿಡಗಳು ಚೆನ್ನಾಗಿ ಬೆಳೀತವೆ ಸರ್. ಅದಾದ್ಮೇಲೆ ಮತ್ತೆ ರೋಗಗಳು ಇದು ಏನಾರ ಇದ್ರೆ ಮತ್ತೊಂದು 15-20 ದಿವಸ ಬಿಟ್ಟು 2ನೇ ರೌಂಡ್ ಗೊಬ್ಬರ ಕೊಡ್ತೀವಿ ಸರ್. 1 ತಿಂಗಳು 30 ದಿನದ ಬೆಳಿಗ್ಗೆ ಒಂದು 2ನೇ ರೌಂಡ್ ಮತ್ತೆ ಮೇಲ್ ಗೊಬ್ಬರವಾಗಿ ಕೊಡ್ತೀವಿ. NPK 17-17 ಆಗ್ಬಹುದು ಅಥವಾ 10-26 ಆಗ್ಬಹುದು, ಯಾವ್ದಾದ್ರು ಒಂದು ಕೊಡ್ತೀವಿ ಸರ್. ಈಗ ಮಳೆ ನೀರು ಜಾಸ್ತಿ ಆಗುತ್ತೆ, ಈಗ ಮಳೆಗಾಲ ನೀವು ಜೂನ್ ನಂತರ ನೀವು ನಾಟಿ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದ್ ವೇಳೆ ಮಳೆ ಜಾಸ್ತಿ ಬಂದು ನೀರೆಲ್ಲ ನಿಂತ್ಕೊಳ್ಳುವಂತ ಸಂದರ್ಭ ಬಂದ್ರೆ ಸರ್? ಅದಕ್ಕೋಸ್ಕರನೇ ನಾವು ಮಣ್ಣನ್ನ ಇಳಿಜಾರವಾಗಿ ಸಾಲ ಹೊಡೆದಿರ್ತೀವಿ ಸರ್ ಸ್ವಲ್ಪ, ಆಮೇಲೆ ಮಣ್ಣನ್ನ ಏರ್ ಮಣ್ಣಾಗಿ ಹಾಕಿರ್ತೀವಿ ಸರ್. ಆಲೂಗಡ್ಡೆ ಬೆಳೆಗೆ ಯಾವಾಗ್ಲೂ ಸಹ ಏರ್ ಮಣ್ಣು ಮೇನ್ ಪ್ರಾಮುಖ್ಯತೆ ಅಲ್ಲೇ ಸರ್ ಇರೋದು. ಏನೇ ಮಳೆ ಬಂದ್ರು ಸಹ ಆ ನೀರು ಸರಾಗವಾಗಿ ಅದರ ಕೆಳಗಡೆ ಕಪ್ಪಲ್ಲಿ ನೀರ್ ಸಾಲಾಗಿ ಹರಿದು ಹೋಗುತ್ತೆ ಸರ್. ಅದರ ಪ್ರಕಾರವಾಗಿ ನಾವು ಸಾಲಗಳನ್ನ ಹೊಡೆದಿರ್ತೇವೆ ಸರ್. ಈ ರೀತಿಯಾಗಿ ನೀವು ಆಲೂಗಡ್ಡೆ ಕೃಷಿಯನ್ನು ಮಾಡ್ಕೊಂಡು ಬರ್ತೀರಿ. ನೀವು ಜಾಸ್ತಿ ಅದಕ್ಕೆ ಅಂತರ ಕೊಟ್ಟು ಮಣ್ಣೇರಿಸಿ ಮಾಡಿ ಮತ್ತೆ ಅದಕ್ಕೆ ಮೇಲ್ ಗೊಬ್ಬರ ಕೊಟ್ಟಷ್ಟು ಅದು ಚಿಪ್ ಹೊಡೆದು ಜಾಸ್ತಿ ಆಲೂಗಡ್ಡೆ ಬಿಡುತ್ತೆ. ಅಂದ್ರೆ ನೀವು ಹೇಳದಂಗೆ ಗಾತ್ರದಲ್ಲೂ ತುಂಬಾ ದೊಡ್ಡ ಆಗಬಾರ್ದು, ತುಂಬಾ ಸಣ್ಣಕ್ಕೂ ಆಗಬಾರ್ದು, ಒಂದು ಹದ ಬರಬೇಕು. ಅದು ಯಾವ ರೀತಿ ಕಾಯ್ಕೊಂಡು ಬರ್ತೀರಿ ನೀವು? ಅದರ ಗುಟ್ಟೇನು, ಅದು ಹೇಗೆ ಕೃಷಿ ಮಾಡೋದು, ಅಥವಾ ಅದು ಬೀಜಗಳ ಆಯ್ಕೆನ ಸರ್? ಬೀಜಗಳ ಆಯ್ಕೆ ಅಂತ ಏನಿರಲ್ಲ, ಅದರಲ್ಲಿ ವೆರೈಟಿ ಬೀಜ ಎಲ್ಲ ಒಂದೇ. ಆದ್ರೆ ನಾವು ಹಾಕೋ ಬೀಜದಲ್ಲಿ ಒಂದು ಲೆವೆಲ್ ಆಗಿ ಕರೆಕ್ಟ್ 50-60 ಗ್ರಾಮ್ ಲೆಕ್ಕಕ್ಕೆ ಹಾಕ್ತಾ ಇರ್ತೀವಿ ಸರ್. ಅದಾದ್ರ ನಂತರ ಅದು ಬೀಜ ಗೆಡ್ಡೆ ತೀರಾ ದಪ್ಪನೂ ಆಗಬಾರ್ದು ಸಣ್ಣನೂ ಆಗಬಾರ್ದು ಅಂದಾಗ ಅದಕ್ಕೆ ಗೊಬ್ಬರ ಜೊತೆಗೆ ಔಷಧಿ ಇವನ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಜೊತೆಗೆ ಅದು ದಪ್ಪ ಆಗ್ಬಾರ್ದು ಅನ್ನೋ ಕಾರಣದಿಂದಲೇ ಗಿಡದಿಂದ ಗಿಡಕ್ಕೆ ಅಂತರ ಕಮ್ಮಿ ಮಾಡ್ಕೊಂಡಿರ್ತೀವಿ ಸರ್. ಅದರಿಂದ ಅದು ಯಾವುದೇ ಕಾರಣದಲ್ಲೂ ಒಂದು ಲೆವೆಲ್ಲಿಗೆ ನಿಲ್ಲುತ್ತೆ ಅನ್ನೋ ಒಂದು ನಮಗೂ ಒಂದು ಇದಿರುತ್ತೆ ಸರ್. ಸರಿ, ಇಷ್ಟೆಲ್ಲ ನೀವು ಅದಕ್ಕೆ ಸಿದ್ಧತೆ ಮಾಡಿಕೊಂಡು ಆಲೂಗಡ್ಡೆ ಬೆಳೆದ ಮೇಲೆ ಒಂದು ಎಕರೆಗೆ ಸುಮಾರು ಎಷ್ಟು ಇಳುವರಿ ಬರುತ್ತೆ ಸರ್? ಎಕರೆಗೆ 8-12 ಟನ್ ಇಳುವರಿ ತೆಗಿಬಹುದು. ಆದರೆ ಅದರಲ್ಲಿ ರೋಗಗಳು ಬಹಳ ಇರುತ್ತೆ ಸರ್. 8-12 ಟನ್ ಒಳ್ಳೆ ಬೆಳೆ ತೆಗೆದ್ರೆ ಬರುತ್ತೆ ಸರ್. ಆ ರೋಗಗಳಲ್ಲಿ ಏನಾಗುತ್ತೆ ಅಂದ್ರೆ ಅರ್ಲಿ ಬ್ಲೈಟ್ ಅಂತ ಮತ್ತೆ ಲೇಟ್ ಬ್ಲೈಟ್ ಅಂತ ರೋಗಗಳು ಬರ್ತವೆ. ಅರ್ಲಿ ಬ್ಲೈಟಿಗೆ ನಾನು ಮೊದಲೇ ಹೇಳದಂಗೆ M45 ಆಗ್ಬಹುದು, ಆಂಟ್ರೋಕಾಲ್ಬ್ ಆಗ್ಬಹುದು, ಪ್ರಾಕ್ಸಿಮೈನ್ ಆಗ್ಬಹುದು, ಮಿರಿಡಾರ್ ಆಗ್ಬಹುದು, ಈ ತರದವನ್ನ ಸ್ಪ್ರೇ ಕೊಟ್ಟಿರ್ತೀವಿ. ಆಮೇಲೆ ಮತ್ತೆ ಅದಕ್ಕೆ ಆಲೂಗೆಡ್ಡೆ ಬೆಳೆ ಅಂತಂದ್ರೆ ಅಂತ್ಯಾಂಗಮಾರಿ ಅಂತ ಸರ್, ಮೈನ್ ಇರೋದು ಅದು ಬೆಳೆ. ಆ ಒಂದು ಬೆಳೆಗೆ ಅಂತ್ಯಾಂಗಮಾರಿ ಬಂದ್ರೆ ಇವತ್ ನೋಡಿರ್ತಾರೆ ರೈತರು, ನಾವು ಹೋಗಿ ಇವತ್ ನೋಡಿರ್ತೀವಿ ಹೊಲದಲ್ಲಿ, ಇವತ್ ಏನು ಇರ್ಲಿಲ್ಲ ಅಂತ ಬಂದ್ ಇನ್ನೊಂದ್ ವಾರ ಹೊಲದ ಹತ್ರ ಹೋಗ್ದಂಗಿದ್ರೆ ಅಲ್ಲಿ ಬೆಳೆನೇ ಇರೋದಿಲ್ಲ ಸರ್. ಅದು ಬಹಳ ಒಂದು ಕಷ್ಟ ಆಗೋದು ಅದು. ಅದಕ್ಕೋಸ್ಕರನೆ ಫಸ್ಟಿನಿಂದಲೂ ಅಂತಂತವಾಗಿ ಒಂದು ಸ್ಪ್ರೇನ ಕೊಟ್ಕೊಂತ ಬರ್ತಾ ಇರ್ತೀವಿ ಸರ್. ಯಾವುದೇ ಕಾರಣದಲ್ಲೂ ಒಂದು ಅಂತ್ಯಾಂಗಮಾರಿ ಒಂದನ್ನ ತಡೆಗಟ್ಟಿದ್ರೆ ಯಾವುದೇ ಬೆಳೆನೂ ಹಾಳಾಗೋದಿಲ್ಲ ಸರ್ ಆಲೂಗೆಡ್ಡೆಯಲ್ಲಿ. ಒಟ್ಟಾರಿಯಾಗಿ ನೀವು ಆಲೂಗೆಡ್ಡೆ ಬಿತ್ತನೆ ಮಾಡಿದಾಗಿಂದ ಕೈಗೆ ಬೆಳೆ ಬರುವವರೆಗೂ ಸಹ ಪ್ರತಿ ದಿವಸವೂ ನಿಗದಲ್ಲಿರಬೇಕು, ಒಳ್ಳೆ ಇಳುವರಿ ಬೇಕು, ನಾವು ಹಾಕಿದ ಬಂಡವಾಳ ಕೈಗೆ ತಗೋಬೇಕು ಅನ್ನೋದಾದ್ರೆ ಅಷ್ಟು ಅಲ್ಲ ಮಾಡಿದ್ದು. ನಾವು ಬೆಳೆನ ನೀಟಾಗಿ ಮೇಂಟೈನ್ ಮಾಡಿ ನಮ್ಮ ಪಕ್ಕದವರು ಮಾಡಲಿಲ್ಲ ಅಂದ್ರೂ ನಮಗೂ ಏನು ಅದು ಬೆಳೆ ಕೈಗೆ ಸಿಕ್ಕೋದಿಲ್ಲ ಸರ್. ನಾವೆಷ್ಟೇ ಅಂತವಾಗಿ ನೀಟಾಗಿ ಮಾಡಿದ್ರು ಸಹ ನಮ್ಮ ಪಕ್ಕದವರು ಏನಾದರೂ ಅದು ಮೇಂಟೈನ್ ಮಾಡಲಿಲ್ಲ ಅಂದರೆ ಅಲ್ಲಿ ರೋಗ ಕಾಣಿಸ್ಕೊಂತಂದ್ರು ನಮ್ಮನ್ನು ಏನು ಬಿಡೋದಿಲ್ಲ ಸರ್. ಅದಕ್ಕೋಸ್ಕರ ಫಸ್ಟಿಂದಲೂ ನಾವು ಅಂತಂತವಾಗಿ ಸ್ಪ್ರೇನ ಕೊಟ್ಕೊಂಡು ಬಂದು ಆ ಸ್ಪ್ರೇಯಿಂದಲೇ ಆ ರೋಗನ ತಡೆ ಹಿಡಿಬೇಕು ಸರ್. ನಾವು ಅವಾಗ ಏನು ಮಾಡಬೇಕು ಅಂದರೆ ನಮಗೂ ಸಹ ನಮ್ಮ ಪಕ್ಕದವರಿಗೂ ಮಾಹಿತಿ ಕೊಟ್ಟು ಅವರನ್ನು ಸಹ ಒಳ್ಳೆ ಬೆಳೆ ಬೆಳೆಯೋ ರೀತಿ ಉತ್ತೇಜನ ಕೊಟ್ಟು ಮಾಡ್ಕೊಂತ ಬಂದರೆ ಮಾತ್ರ ಈ ಬೆಳೆಯಲ್ಲಿ ಒಳ್ಳೆ ಆದಾಯ ತೆಗೆಯಲಿಕ್ಕೆ ಸಾಧ್ಯ ಸರ್. ಅದಕ್ಕೆ ಶ್ರೀನಿವಾಸ್ ಅವರೇ ಹಿಂದಿನವರು ಹೇಳ್ತಾ ಇದ್ರು, ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಅಕ್ಕಪಕ್ಕದವರು ಚೆನ್ನಾಗಿರ್ಬೇಕು, ಹಾಗಿದ್ರೆ ನಾವು ನೆಮ್ಮದಿಯಿಂದ ಚೆನ್ನಾಗಿರಕ್ ಸಾಧ್ಯ ಅಂತೇಳಿ. ಬಹುಶಃ ಈ ಆಲೂಗಡ್ಡೆ ಬೆಳೆನಲ್ಲಿ ಅದು ಅನ್ವಯಿಸುತ್ತ ಅಂತ ಸರ್? 100% ಅನ್ವಯಿಸುತ್ತೆ ಸರ್ ಇದು. ಯಾಕೆಂದ್ರೆ ಬಿಡಪ್ಪ ನಮ್ಮ ಪಕ್ಕದನ್ನೇನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ನಾನು ಬೆಳೆಯೋದಿಲ್ಲ ಅವನು ಇರೋದಿಲ್ಲ ಸರ್. ಅವರನ್ನು ನಾವು ಉತ್ತೇಜನ ಕೊಟ್ಕೊಂಡು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಕೊಂಡು ನಮಗೆ ಗೊತ್ತಿದ್ದನ್ನ ತಿಳಿಸಿ ಮಾಡ್ಕೊಂತ ಹೋದ್ರೆ ಮಾತ್ರ ಈ ಬೆಳೆಯಲ್ಲಿ ಉನ್ನತಿ ಪಡೆಯಲಿಕ್ಕೆ ಸಾಧ್ಯ ಸರ್. ಸರಿ, ಈಗ ಇಷ್ಟೆಲ್ಲ ನೀವು ಮಾಹಿತಿ ಎಲ್ಲಿ ತಗೊಂಡ್ರಿ? ತಜ್ಞರನ್ನ ಏನಾರ ಭೇಟಿ ಆಗಿದ್ರ? ಇಲಾಖೆಗೆ ಸಂಪರ್ಕ ಇಟ್ಕೊಂಡಿದ್ರೆ ಹೇಗೆ ಸರ್? ನಮ್ಮ ಮುಂಚೆಯಿಂದಲೂ ಬೆಳೆ ಬೆಳ್ಕೊಂತ ಬಂದು ಮುಂಚೆ ಸ್ವಲ್ಪ ದಿವಸ ಅಲ್ಲಿ ಇಲ್ಲಿ ಮಾಹಿತಿಗಳನ್ನು ಪಡ್ಕೊಂಡು ಏನೇ ಬೆಳೆ ಆದ್ರೂ ರೈತಗೆ ಅಂದ್ರೆ ಒಂದ್ಸರಿ ಬೆಳೆ ಬೆಳೆದ್ಮೇಲೆ ಅದು ತನ್ನಷ್ಟಕ್ಕೆ ತಾನೇ ಮಾಹಿತಿ ಬರುತ್ತೆ. ಜೊತೆಗೆ ನಾವೊಂದು ಔಷಧಿ ಇದರಲ್ಲೂ ಸಹ ವರ್ಕ್ ಮಾಡ್ತಾ ಇದ್ವಿ ಸರ್. ಹಂಗಾಗಿ ಅದರ ಮಾಹಿತಿನೂ ಹೆಚ್ಚಾಗಿರುತ್ತೆ. ನಾವು ಎಲ್ಲ ಕಡೆಗೂ ಅದನ್ನ ಮಾಡ್ತಾ ಇದೀವಿ ಸರ್. ಸರಿ, ಈಗ ನೀವು ಅಡಿಕೆ ತೋಟ ಉಳಿಸ್ಕೊಳ್ಬೇಕಲ್ಲ, ಅದ್ರ ಬಗ್ಗೆ ಹೇಳಿ, ಅಡಿಕೆ ಎಷ್ಟಿದೆ, ಅದು ಎಷ್ಟು ವರ್ಷದ ಅಡಿಕೆ ಮರಗಳು? ಸರ್, ನಮ್ದಿರೋದು 1 ಎಕರೆ ಅಡಿಕೆ, ಅದು ಈಗ ನಮ್ದು 10 ವರ್ಷದ ಅಡಿಕೆ ಸರ್. ಇಲ್ಲಿವರೆಗೂ ಹಿಂಗೇನೋ ಆಗ್ತಾ ಇತ್ತು, ಈ ವರ್ಷದಲ್ಲಿ ಬಾರಿ ಕಷ್ಟ ಇದೆ ಸರ್. ಇದ್ರ ಬಗ್ಗೆ ಈಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಇದಕ್ಕೆ ಸಮಸ್ಯೆ ಏನೋ ಇರೋ ಸ್ವಲ್ಪ ನೀರಲ್ಲೇ ಅದನ್ನ ಹಂಗೆ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಅದು ಮುಂದಿನ ಒಂದು ಇದರಲ್ಲಿ ಅದು ಏನಾದ್ರೂ ಒಂದು ನಮ್ಮ ಸುತ್ತಮುತ್ತ ಕೆರೆಗಳನ್ನ ತುಂಬಿಸೋ ಒಂದು ಇದನ್ನ ಮಾಡ್ಕೊಂಡ್ರೆ ನಾವಿಲ್ಲಿ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಅನ್ನೋ ಒಂದು ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಅಡಿಕೆನಲ್ಲಿ ಎಷ್ಟು ನೀವು ಫಸಲು ಬರ್ತಿತ್ತು, ಈಗ ಅದರಲ್ಲಿ ಅಂತರ ಬೆಳೆಗಳನ್ನ ಏನಾದ್ರು ಇಟ್ಕೊಂಡಿದ್ರ ಸರ್? ಮುಂಚೆಯಿಂದ ಅಂತರ ಬೆಳೆ ಮಾಡ್ತಾ ಇದ್ದು ಸರ್. ನಾವು ಟೊಮಾಟೆ ಬೆಳೀತಾ ಇದ್ದು, ತರಕಾರಿ ಟೊಮಾಟೊ ಹಿಂಗೆ ಬೆಳೀತಾ ಇದ್ದು ಸರ್. ಅದ್ ಬೆಳೆಯೋದ್ರಿಂದ ಸಣ್ಣ ಕೈಗೆ ನಮ್ಮ ಇದಕ್ಕೆ ಇದಾಗೋದು, ಅದ್ರ ಜೊತೆ ಒಂದಿಷ್ಟು ಹೈನುಗಾರಿಕೆ ಮಾಡ್ಕೊಂತಿದ್ದು ಸರ್. ಹೈನುಗಾರಿಕೆಗೂ ಸಹ ಅದರಲ್ಲಿ ಜೋಳ ಅಥವಾ ದನಿ ಮೇವು ಬೆಳ್ಕೊಂತ ಇದ್ದು ಸರ್. ಎಷ್ಟು ಹಸು ಇದೆ ಸರ್? ಒಂದು 4 ಹಸು ಇದೆ ಸರ್. ಎಲ್ಲ ಮಿಶ್ರ ತಳಿನ ಸರ್? ಮಿಶ್ರ ತಳಿ ಇದೆ. ಎಲ್ಲಿಂದ ತಂದ್ರೆ ಹಸುಗಳು? ಲೋಕಲ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಹೊರಗಡೆಯಿಂದೆಲ್ಲ ತಂದ್ರ ಸರ್? ಲೋಕಲ್ ಅಲ್ಲೇ ಪರ್ಚೇಸ್ ಮಾಡಿದೆ ಸರ್. ಇದು ಒಂದು ಲೋಕಲ್ ಅಲ್ಲಿ ಪರ್ಚೇಸ್ ಮಾಡಿ ತದನಂತರ ಒಳ್ಳೆ ತಳಿಯಿಂದ ಒಂದು ಇದು ಕೊಡಿಸಿದಾಗ ಒಂದು ಹಸು ಕರು ಬಂತು ಸರ್. ಆ ಕರು ಇವತ್ತು ಒಳ್ಳೆ ತಳಿಯಾಗಿ HF ಇದಾಗೈತೆ, ದಿನ 10 ಲೀಟರ್ ಹಾಲು ಕೊಡ್ತಾ ಇತ್ತು ಸರ್. ಅದು ಇಲ್ಲಿ ಮಿಶ್ರ ತಳಿ ಇದೆ ಸರ್. ಅದು ಅಂದ್ರೆ ಇಲ್ಲಿ ಲೋಕಲ್ ತಳಿದಕ್ಕೆ ಅದು ಇದು ಮಾಡಿಸಿದ್ದು ಸರ್. ಇವತ್ತು 10 ಲೀಟರ್ ಹಾಲು ಕೊಡುತ್ತದೆ. ಈಗ ನಿಮ್ಗೆ ಜಮೀನಿಗೆ ಗೊಬ್ಬರ ಬೇಕು ಅನ್ನೋ ಕಾರಣಕ್ಕೆ ಹೈನುಗಾರಿಕೆ ಶುರು ಮಾಡಿದ್ರೆ, ಅಥವಾ ಮನೆಯೊಳಗೆ ಹಸುಗಳು ಇರಬೇಕು, ಕೃಷಿಕರ ಆದ್ಮೇಲೆ ನಾವು ಮನೆಯೊಳಗೆ ಹಸು ಸಾಕ್ಬೇಕು, ಅದೊಂದು ಲಕ್ಷಣ, ಮನೆಗೆ ಹಾಲು ಬೇಕು, ಗೊಬ್ಬರ ಬೇಕು, ಆ ಎಲ್ಲ ಕಾರಣಕ್ಕೆ ತಗೊಂಡ್ರೆ ಹೇಗೆ ಸರ್? ಈಗ ಒಬ್ಬ ರೈತ ಅಂತಂದ್ಮೇಲೆ ಒಂದ್ ಜೊತೆ ಎತ್ತಿರ್ಬೇಕು, ಅದ್ರ ಜೊತೆ ಒಂದ್ 4 ದನ ಇರ್ಬೇಕು ಸರ್. ಈಗ ನಾವು ರೈತರಾಗ್ಬಿಟ್ಟು ನಾವು ಬರೇ ಗೊಬ್ಬರನ ಅಲ್ಲಿ ತರ್ತೀವಿ ಇಲ್ಲಿ ತರ್ತೀವಿ ಅಂದ್ರೆ ಅದು ಅಲ್ಲ ಸರ್, ನಮ್ಮಲ್ಲೇನು ಧನಿನ ಗೊಬ್ಬರ ನಾವು ಯಾಕೆಂದ್ರೆ ಕರೆಕ್ಟ್ ನಾನು ನೋಡಿರೋಂಥದ್ದು ನಾನು ಅನುಭವ ಪಟ್ಟಿರೋಂಥದ್ದು ಸರ್. ಬೇರೆ ಒಂದು ಗುತ್ತಿಗೆ ಜಮೀನು ಮಾಡ್ಕೊಂಡಾಗ ನಾವು ಅದಕ್ಕೆ ಧನಿನ ಗೊಬ್ಬರ ಹೊಡಿಯಕ್ಕೆ ಬರೋದಿಲ್ಲ ಸರ್. ನಮ್ಮ ಸ್ವಂತ ಜಮೀನು ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಧನಿನ ಗೊಬ್ಬರ ಹೊಡ್ಕೊಳ್ತೀವಿ. ನಮ್ಮದ್ರಲ್ಲಿ ತೆಗಿಯೋಂಥ ಇಳುವರಿಗೂ ಅದರಲ್ಲಿ ಬರೋಂಥ ಇಳುವರಿಗೂ ಭಾಳ ವ್ಯತ್ಯಾಸ ಇರುತ್ತೆ ಸರ್. ಈ ಧನಿನ ಗೊಬ್ಬರ ಹಾಕಿದ ಬೆಳಿಗ್ಗೆ ನಾವು ರಾಸಾಯನಿಕ ಗೊಬ್ಬರನ ಕಡಿಮೆ ಒಂದು ಸ್ವಲ್ಪ ಹಾಕಿದ್ರೂ ಒಳ್ಳೆ ಬೆಳೆ ಬರುತ್ತೆ ಸರ್. ರೋಗ ರುಜಿನಗಳು ಸಹ ಕಮ್ಮಿ ಆಗುತ್ತೆ, ಯಾವುದೇ ರೋಗನು ಬರಲ್ಲ ಹೆಚ್ಚಾಗಿ. ಆ ರೋಗನು ಸಹ ಹರಡೋದಿಲ್ಲ ಸರ್ ಬೇಗ ಕೊಟ್ಟಿಗೆ ಗೊಬ್ಬರದಿಂದ. ಅದೇ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಯಾಕೆಂದ್ರೆ ಅದು ಎಷ್ಟು ಬೆಳವಣಿಗೆ ಫಾಸ್ಟ್ ಇರುತ್ತೆ ಬೆಳೆದು ಅಷ್ಟೇ ರೋಗನು ಸಹ ಫಾಸ್ಟ್ ಇರುತ್ತೆ ಸರ್. ಅದು ಮೇನ್ ಕಾರಣ. ಜೊತೆಗೆ ನಾವು ಈಗ ನಮ್ಮ ಮನೇಲಿ ಒಂದು ಮೂರು ಜನ ಇದ್ದೀವಿ ಸರ್, ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಂದೆಯರು ಒಬ್ರಿದ್ದಾರೆ, ನಮ್ಮ ಅಣ್ಣ ತಮ್ಮ ನಾವಿಬ್ರು. ಈಗ ನಾವೊಂದು ಹಿಂಗೆ ಬೇರೆ ಒಂದು ಇದರಲ್ಲಿ ವರ್ಕ್ ಮಾಡ್ಕೊಳ್ತಾ ಇದ್ದೀವಿ, ಅವ್ರು ವ್ಯವಸಾಯ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ತಂದೆಯರು ದನ ಇದು ಮಾಡ್ತಾ ಇದ್ದಾರೆ ಸರ್. ಹಂಗಾಗಿ ಎಲ್ಲರೂ ಒಬ್ರು ಒಂದೊಂದು ಕೆಲಸದಲ್ಲಿ ನಾವು ನಿರ್ನಿತರಾಗಿದ್ದೀವಿ ಸರ್. ಒಳ್ಳೇದು ಶ್ರೀನಿವಾಸ್ ಅವರ, ಈಗ ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಮಾತಾಡ್ತಾ ಇದ್ದಾಗ ಮನೆಯೊಳಗೆ ಒಂದು ಮೂರ್ ನಾಲ್ಕು ಜನ ಇಲ್ಲ ಇದ್ರಿ, ನೀವು ಒಬ್ಬೊಬ್ರು ಒಂದೊಂದು ವಿಭಾಗಗಳನ್ನೆಲ್ಲ ನೋಡ್ಕೊಳ್ತಾ ಹೋಗ್ತಾ ಇದ್ರಿ, ಹಾಗಾಗಿ ನಿಮ್ಗೇನು ಅಷ್ಟು ಸಮಸ್ಯೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಇವತ್ತಿನ ಕೃಷಿ ಬಗ್ಗೆ ಹೇಳಿ. ಕೃಷಿ ಅಂದ ಕೂಡಲೇ ಅಯ್ಯೋ ಯಾಕಾರೋ ನಾನು ಬೇಸಾಯಕ್ಕೆ ಬಂದಪ್ಪ, ಯಾಕಾರೋ ಕೃಷಿಗೆ ಅಂಟ್ಕೊಂಡೆ ಅಂತೇಳಿ ಅನ್ನುವಂತ ಭಾವನೆ ಬಂದ್ಬಿಟ್ಟಿದೆ ಜನಗಳಲ್ಲಿ ಸರ್. ಇದು ಇವತ್ತು ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗ್ತಾ ಇದೆ ಸರ್ ಇವತ್ತು. ಇವತ್ತು ಯಾಕೆಂದ್ರೆ ಬೆಳೆನ ಬೆಳೀತಾ ಇದಾರೆ, ಕರೆಕ್ಟ್ ಟೈಮಿಗೆ ಅವನಿಗೆ ರೇಟ್ ಸಿಗಲ್ಲ ಬಂದಂತ ಬೆಳಿಗ್ಗೆ. ಮೇನ್ ಕಾರಣ ಸರ್ ಇವತ್ತು ಆ ಟೈಮಲ್ಲಿ ಅವನು ಬಂದಿರುತ್ತೆ ಬೆಳೆ, ಮುಂಚೆ ರೇಟ್ ಇರುತ್ತೆ. ರೈತಗೆ ಬೆಳೆ ಕೈ ಸೇರ್ತು ಅಂದಾಗ ಇದ್ದಕ್ಕಿದ್ದಂಗೆ 10 ರೂಪಾಯಿ ಇದ್ದಿದ್ದು 5 ರೂಪಾಯಿಗೆ ಬರ್ತಾ ಇದೆ. ಇದು ಹಿಂದಿನಿಂದ ನೋಡ್ತಾ ಇದೀವಿ, ಇವತ್ತು ಆಗ್ತಾ ಇದೆ. ರೈತಗೆ ಮೇನ್ ಆಗ್ತಾ ಇರೋದು ಮಾರ್ಕೆಟ್ ಪ್ರಾಬ್ಲಮ್ಸ್. ಅವತ್ತು ಸಿಗ್ತಾ ಇಲ್ಲ ರೈತ ಬೆಳೆದಂತ ಬೆಳಿಗ್ಗೆ ಇವತ್ತಿನವರೆಗೂ ಒಳ್ಳೆ ಬೆಳೆ ಒಳ್ಳೆ ರೇಟ್ ಅನ್ನೋದು ಸಿಕ್ಕಿಲ್ಲ ಸರ್. ಆದ್ರೆ ನಾವು ಏನಪ್ಪಾ ಅಂದ್ರೆ ಇದೆಲ್ಲ ಮಾಡ್ಕೊಂಡು ಹಿಂಗಾದಾಗ ಏನಾಗುತ್ತೆ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಏ ಬೆಳೆದ ಏನ್ ಮಾಡೋಣ ರೇಟ್ ಸಿಗಲ್ಲ ಬಿಡ, ಅತ್ಲಾಗ ಯಾವ್ದಾರ ಹೋಗ್ಬಿಡೋಣ, ಅತ್ಲಾಗ ಸಿಟಿ ಸೇರ್ಕೊಳ್ಳೋಣ. ಇಲ್ಲಿ ಬಿಟ್ಟು ಮತ್ತೆ ಸಿಟಿ ಸೇರ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ ನಮ್ಮ ಒಂದು ಹಳ್ಳಿ ರೈತರಲ್ಲೂ ಸಹ ಹೆಚ್ಚಾಗ್ತಾ ಇದೆ ಸರ್. ಯಾಕೆಂದ್ರೆ ರೈತ ಬಂಡವಾಳ ಹಾಕಿರ್ತಾನೆ ಸರ್ ಇವತ್ತು. ಇವತ್ತು ರೈತಗೆ ಯಾವುದೇ ಇದಾದ್ರೂ ಸಹ ಯಾವುದೇ ರೇಟು ಕಮ್ಮಿ ಇಲ್ಲ. ಗೊಬ್ಬರದ ರೇಟ್ ಕಮ್ಮಿ ಇರಲ್ಲ, ಔಷಧಿ ರೇಟ್ ಕಮ್ಮಿ, ರೈತ ಏನೇ ತಂದ್ರೂ ಏನಕ್ಕೂ ಕಮ್ಮಿ ಇರಲ್ಲ. ಅಲ್ಲಿ ಸಬ್ಸಿಡಿ ಇಲ್ಲಿ ಸಬ್ಸಿಡಿ ಯಾವುದು ಯಾರಿಗೂ ಸಿಕ್ತ, ಅದು ಯಾವ್ಯಾವ್ದು ಹೋಗುತ್ತೋ ಏನು ಅವರಿಗೆ ಗೊತ್ತಾಗುತ್ತೆ ಸರ್. ಸರಿ ಶ್ರೀನಿವಾಸ್ ಸರ್, ಈಗ ನೀವು ಆಲೂಗಡ್ಡೆ ಮಾರುಕಟ್ಟೆನೆಲ್ಲ ಹೇಗೆ ಮಾಡ್ತೀರಾ? ಒಪ್ಪಂದ ಕೃಷಿ ಏನಾದ್ರು ಮಾಡ್ಕೊಂಡಿದ್ರಾ ಅಥವಾ ನೀವೇ ಮಾರುಕಟ್ಟೆಗೆ ತಗೊಂಡೋಗಿ ಹಾಕ್ತೀರಾ ಹೇಗೆ? ಸರ್ ನಾವೇನ್ ಮಾಡ್ತೀವಿ ಅಂದ್ರೆ ಮಾರುಕಟ್ಟೆಗೆ ನಾವೇ ಹಾಕ್ತಿವಿ. ಜೊತೆಗೆ ಏನಾಗ್ತಿವಿ ಅಂದ್ರೆ ನಾವು ಇದನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಬೇರೆ ಪಾರ್ಟಿಗಳು ಬರ್ತಾರಲ್ಲ ಸರ್, ಅಂಥವ್ರಿಗೆ ಮನೆ ಬಾಗ್ಲಲ್ಲಿ ಕೊಡೋದನ್ನ ನಾವು ಬಹಳ ಒಳ್ಳೇದನ್ನ ವಿಚಾರದಲ್ಲಿ ಅವ್ರಿಗೆ ಕೊಡ್ತೀವಿ ಸರ್. ಯಾಕೆಂದ್ರೆ ಮಾರ್ಕೆಟ್ ರೇಟಿಗೆ ಇಲ್ಲೇ ಕೊಟ್ಟಾಗ ನಮಗೆ ಅಲ್ಲೋಗಿ ಅಲ್ಲಿ ಸಮಸ್ಯೆ ಮಾಡೋದಕ್ಕಿಂತ ಇಲ್ಲಿ ಬೆಸ್ಟ್ ಅನ್ನೋ ಒಂದು ವಿಚಾರಕ್ಕೆ ನಾವು ಇಲ್ಲೇ ಕೊಟ್ಬಿಡ್ತೀವಿ ಸರ್. ಈಗ ಒಪ್ಪಂದ ಕೃಷಿ ಬಗ್ಗೆ ತಾವೇನಾದ್ರು ಆಲೋಚನೆ ಮಾಡಿದ್ರೆ, ಕೆಲವು ದೊಡ್ಡ ದೊಡ್ಡ ಕಂಪನಿಗಳು, ಈಗ ಉದಾಹರಣೆಗೆ ತಾವು ಚಿಪ್ಸ್ ಮಾಡೋ ಕಂಪನಿ ಅಂತ ಹೇಳಿದ್ರೆ, ಆತರ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡು ನೀವು ಬೆಳೆದ ಬೆಳೆಗಳನ್ನ ಅವರೇ ಕೊಂಡ್ಕೊಂಡು ಹೋಗೋ ಹಾಗೆ ಆತರದೇನಾರು ಹಿಂದೇನಾರು ಪ್ರಯತ್ನ ಮಾಡಿದ್ರೆ? ಹಿಂದೆ ಮೊದಲು ನಮಗೆ ಆಲೂಗಡ್ಡೆ ಬೆಳೆಯೋದಕ್ಕೋಸ್ಕರ ಉತ್ತೇಜನ ಕೊಟ್ಟಿದ್ದೆ ಕಂಪನಿ ಅವರು ಸರ್. ಒಪ್ಪಂದ ಮೇರೆಗೆ ನಾವು ಬೆಳೆ ಬೆಳೆದು ಅವರು ಕೊಟ್ಟಂತ ಬೀಜ ಎಲ್ಲ ನಾವು ಉಪಯೋಗಿಸ್ಕೊಂಡು ಕಂಪ್ನಿ ಕಡೆಯಿಂದಲೇ ಬೀಜ ಕೊಡೋರು ನಾವು ದುಡ್ಡು ಕೊಡ್ತಾ ಇದ್ದು ತಗೊಂಡು ಎಲ್ಲ ಬೆಳೆ ಬೆಳೆದು ಒಪ್ಪಂದ ಕರಾರು ಪರವಾಗಿ ಒಂದು ರೇಟ್ ಇರೋದು ಸರ್. ಆ ರೇಟಲ್ಲಿ ಮತ್ತೆ ಬೈ ಬ್ಯಾಕ್ ಕೊಡ್ತಿದ್ದು ಅವರಿಗೆ ನಾವು. ಆ ರೇಟಿಗೆ ಬೈ ಬ್ಯಾಕ್ ಕೊಟ್ಟಾಗ ಆ ಇದರಲ್ಲಿ ನಮಗೆ ಏನ್ ಅಮೌಂಟ್ ಬರಬೇಕು ಅದನ್ನ ಮತ್ತೆ ನಮಗೆ ನೇರವಾಗಿ ಬ್ಯಾಂಕಿಗೆ ಹಾಕರ ಅವರು. ಅದು ಇಲ್ಲೇನಾಯ್ತು ಅಂದ್ರೆ ಕ್ರಮೇಣ ಅವ್ರು ಹೆಂಗಾಗುತ್ತೆ ಅಂದ್ರೆ ಅವರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಮೇನ್ ನೋಡ್ತಾ ಇರ್ತಾರೆ ಸರ್. ಅವರೊಂದು 3 ವರ್ಷ 4 ವರ್ಷ ಬೆಳೆದ್ರು ಅಂದ್ರೆ ಒಂದ್ ಏರಿಯಾದಲ್ಲಿ ಮತ್ತೆ ಆ ಜಾಗನ ಬಿಡ್ತಾರೆ. ಯಾವುದೇ ಒಂದು ಕಂಪ್ನಿಗಳಾದ್ರೂ ಮತ್ತೆ ಮುಂದೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಸರ್. ಅವ್ರು ಹೋದ್ರಲ್ಲ ಅಂದ ನಾವು ಏನ್ ಬಿಡ್ಲಿಲ್ಲ, ಅದೇ ಪ್ರಕಾರ ನಾವು ಮತ್ತಿನ್ನೊಬ್ಬ ಟ್ರೇಡರ್ಸ್ ಮುಖಾಂತರ ನಾವು ಸೀಡ್ಸ್ ಅನ್ನು ತಗೊಂಡು ಬೆಳೆನ ಮುಂದುವರ್ಸ್ಕೊಂತ ಬರ್ತಾ ಇದೀವಿ ಸರ್. ಒಳ್ಳೇದು ಶ್ರೀನಿವಾಸ್ ಅವರೇ, ಇದುವರೆಗೆ ತಮ್ಮ ಕೃಷಿ ಅನುಭವ ಆಲೂಗಡ್ಡೆ ಜೊತೆಗೆ ಅಡಿಕೆ ಹಾಗೇನೆ ತಮ್ಮ ಹೈನುಗಾರಿಕೆ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಮ್ಮ ಕೇಳುಗರೊಂದಿಗೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಹೈನುಗಾರಿಕೆ ಮತ್ತು ಆಲೂಗಡ್ಡೆ ಬೇಸಾಯದ ಅನುಭವಗಳು ಈ ಕುರಿತು ತರೀಕೆರೆ ತಾಲೂಕು ಮಲ್ಲೇನಹಳ್ಳಿಯ ಶ್ರೀನಿವಾಸ್ ಎಚ್ಆರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ¶¶